ನಿರ್ದೇಶಕರಾದ ಎಂಎಸ್ ದೀಪಜ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಭಾಗವಹಿಸುವವರು ಜಂಟಿ ಕೃಷಿ ನಿರ್ದೇಶಕರಾದ ಎಸ್ಎನ್ ದೀಪಜ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಈ ಕಾರ್ಯಕ್ರಮದ ವಿಷಯ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ಎಸ್ಎಂ ದೀಪಜ್ ಅವರು. ನಮಸ್ಕಾರ ದೀಪಜ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಶ್ರೋತೃಗಳೇ, ಈ ಒಂದು ರೈತ ವಿದ್ಯಾನಿಧಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ತಾವು ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 2237 2237 499. ಹಾಗೆಯೇ ಮತ್ತೊಂದು ಸಂಖ್ಯೆ 2226393927. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 2226393927. ಎಸ್ಟಿಡಿ ಕೋಡ್ 080. ಈಗ ದೀಪಜ್ ಅವರೇ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಅನ್ನೋದು ಒಂದು ಹೊಸ ಯೋಜನೆ ಅಂತ ಹೇಳಬಹುದು. ಈ ಯೋಜನೆಯ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಘೋಷಣೆ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಡಿ ಎಸ್ಎಸ್ಎಲ್ಸಿ ನಂತರ ಅಥವಾ 10ನೇ ತರಗತಿಯ ನಂತರ ಶಿಕ್ಷಣ ಪಡೆಯುತ್ತಿರುವ ರೈತ ಕುಟುಂಬದ ಎಲ್ಲಾ ಮಕ್ಕಳಿಗೆ ಅವರು ಓದುತ್ತಿರುವ ಶಿಕ್ಷಣ ವರ್ಗದ ಆಧಾರದಲ್ಲಿ ವಾರ್ಷಿಕವಾಗಿ ವಿದ್ಯಾರ್ಥಿ ವೇತನವನ್ನ ನೀಡುವ ಕಾರ್ಯಕ್ರಮ ಇದಾಗಿರುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿ ವೇತನವನ್ನ ಕೊಡುವಂತದ್ದೇ ಇದರ ಮುಖ್ಯ ಉದ್ದೇಶ. ಹೌದು, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಪ್ರೋತ್ಸಾಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತರಲಾಗಿದೆ. ಅಂದ್ರೆ ಈ ಒಂದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯ ಒಂದು ಫಲವನ್ನು ಪಡ್ಕೋಬೇಕು ಅಂದ್ರೆ ಏನೇನು ಅರ್ಹತೆಗಳಿರಬೇಕಾಗತ್ತೆ? ಮುಖ್ಯಮಂತ್ರಿ ರೈತ ವಿದ್ಯಾನಿಧಿಯ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನ ಪಡೀಲಿಕ್ಕೆ ಪ್ರಮುಖವಾದ ಒಂದು ಅರ್ಹತೆ ಅಂದ್ರೆ ಎಸ್ಎಲ್ಸಿ ನಂತರದ ಯಾವುದೇ ಶೈಕ್ಷಣಿಕ ವರ್ಗದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು. ಪಿಯುಸಿ ಆಗಿರ್ಬೋದು, ಪದವಿ ತರಗತಿ ಆಗಿರ್ಬೋದು, ಸ್ನಾತಕೋತ್ತರ ತರಗತಿ ಆಗಿರ್ಬೋದು, ವೈದ್ಯಕೀಯ, ಎಂಜಿನಿಯರಿಂಗ್, ಈ ರೀತಿ ಯಾವುದೇ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆದಿರುವಂತಹ 21-22 ಶೈಕ್ಷಣಿಕ ವರ್ಷಕ್ಕೆ ಅವರು ಪ್ರವೇಶ ಪಡೆದಿರಬೇಕು. ಹಾಗೆಯೇ ಅವರು ಕುಟುಂಬ ವರ್ಗ ರೈತ ಕುಟುಂಬ ವರ್ಗಕ್ಕೆ ಸೇರಿದವರಾಗಿರಬೇಕು. ಸೊ ಇದು ಎರಡೇ ಪ್ರಮುಖ ಮಾನದಂಡಗಳನ್ನ ನಾವು ಅಳವಡಿಸಿ ಈ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನವನ್ನ ರೈತರಿಗೆ ನೀಡುತ್ತಾ ಇದ್ದೇವೆ, ರೈತ ಮಕ್ಕಳಿಗೆ. ರೈತ ಕುಟುಂಬದ ಮಕ್ಕಳು ಅಂದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂತದ್ದು ಮಕ್ಕಳು ಯಾವ ಕುಟುಂಬಕ್ಕೆ ಸೇರಿರ್ತಾರೆ. ಕುಟುಂಬ ಅಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಆಹಾರ ಮತ್ತು ಪಡಿತರ ಇಲಾಖೆಯಿಂದ ಕುಟುಂಬದ ದತ್ತಾಂಶವನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ. ಈ ರೀತಿ ಆಹಾರ ಮತ್ತು ಪಡಿತರ ಇಲಾಖೆಯಲ್ಲಿ ಕುಟುಂಬ ಅಂತ ಒಂದು ಡಿಫೈನ್ ಮಾಡಿರುವಂತಹ ಒಂದು ವ್ಯಾಖ್ಯಾನದಲ್ಲಿ ಅವರು ಸದಸ್ಯರಾಗಿರ್ಬೇಕು. ಆ ಕುಟುಂಬದ ಸದಸ್ಯರು ಯಾರ ಹೆಸರಿನಲ್ಲಾದ್ರೂ ಜಮೀನು ಇದ್ರೂ ಕೂಡ ಆ ಮಕ್ಕಳು ವಿದ್ಯಾರ್ಥಿ ವೇತನವನ್ನ ಪಡೀಲಿಕ್ಕೆ ಅರ್ಹರಾಗ್ತಾರೆ. ಈಗ ಒಂದು ದೂರವಾಣಿ ಕರೆ ಇದೆ, ನಾವು ಸ್ವೀಕರಿಸಿ ನಂತರ ನಮ್ಮ ಸಂವಾದವನ್ನು ಮುಂದುವರಿಸಬಹುದು ಅಂದ್ಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಅಶ್ವಥ್ ಅಂತ ಹೇಳಿ ಅರಸೀಕೆರೆ ತಾಲೂಕು ಬಾಳೆನಳ್ಳಿಯಿಂದ ಮಾತಾಡ್ತಾ ಇರೋದು. ಹೇಳಿ ಅಶ್ವಥ್ ಅವರೇ. ಸರ್, ವಿದ್ಯಾರ್ಥಿ ವೇತನ ಅಂತ ಹೇಳಿದ್ರಲ್ಲ, ಇದು SSLC ನಂತರ ಮಕ್ಕಳಿಗೆ ಬರುವಂತದ ಇಲ್ಲ ಯಾವ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಹೌದು ಅಶ್ವಥ್ ಅವರೇ, ಈಗ ಕಾರ್ಯಕ್ರಮ ಪ್ರಾರಂಭವಾದಾಗಲೇ ನಾನು ಹೇಳಿದೆ, ಪ್ರಸಕ್ತ ಸರ್ಕಾರಿ ಆದೇಶದ ಪ್ರಕಾರ SSLC ನಂತರದ ವಿದ್ಯಾಭ್ಯಾಸ ಪಡೆಯುತ್ತಿರುವ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅನ್ವಯ ಆಗುತ್ತೆ. ಅಂದ್ರೆ PUC, ಡಿಪ್ಲೊಮೊ, ITI ಆಗಿರ್ಬೋದು, ಅದರ ನಂತರ ಡಿಗ್ರಿ ಕೋರ್ಸಸ್ ಇರ್ಬೋದು ಅಥವಾ ಸ್ನಾತಕೋತ್ತರ ತರಗತಿ ಇರ್ಬೋದು, ಒಟ್ಟು 10ನೇ ತರಗತಿಯ ನಂತರದ ವಿದ್ಯಾಭ್ಯಾಸ ಪಡೆಯುತ್ತಿರುವಂತಹ ರೈತ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನ ಲಭ್ಯ ಆಗುತ್ತೆ. ಎಲ್ಲಾ ಮಕ್ಕಳಿಗೂ ಅನುಕೂಲ ಇದೆಯಾ ಮೇಡಮ್ ಇದು? ರೈತ ಮಕ್ಕಳಿಗೆ, ರೈತ ಮಕ್ಕಳಿಗೆ ಮಾತ್ರ? ಹೌದು. ಅದರಲ್ಲಿ ಮೀಸಲಾತಿ ಏನಿಲ್ಲ ಅಲ್ಲ? ರೈತ, ಎಲ್ಲಾ ರೈತ ಮಕ್ಕಳಿಗೆ ಸಮಾನವಾಗಿ ಈ ವಿದ್ಯಾರ್ಥಿ ವೇತನ ಅನ್ವಯ ಆಗುತ್ತೆ. ಅದು ಇಷ್ಟು ಅಂತ ಸರ್ಕಾರ ಘೋಷಣೆ ಮಾಡಿದೆ ಮೇಡಮ್, SSLC ಮಕ್ಕಳಿಗೆ ಇಷ್ಟು ಅಂತ ಏನಾದ್ರು ನಿಗದಿಯಾಗಿದೆಯಾ? ಹೌದು, PUC, ITI, ಡಿಪ್ಲೊಮೋ ಅಂದ್ರೆ ಪದವಿ ಪೂರ್ವ ತರಗತಿಗಳು ಅಂತ ನಾವೇನು ವರ್ಗ ಮಾಡಬಹುದು. ಸೊ ಅವರಿಗೆ ಗಂಡು ಮಕ್ಕಳಿಗಾದ್ರೆ 2,500, ಹೆಣ್ಣು ಮಕ್ಕಳಿಗೆ 3,000 ಇದೆ ವಾರ್ಷಿಕವಾಗಿ. ನಂತರ ಪದವಿ ತರಗತಿಗಳು ಅಂದ್ರೆ BA, BSc, BCOM ಈ ತರ ತರಗತಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಬಾಲಕರು ಅಥವಾ ಗಂಡು ಮಕ್ಕಳಿಗೆ 5,000, ಹೆಣ್ಣು ಮಕ್ಕಳಿಗೆ 5,500. ವೃತ್ತಿಪರ ಕೋರ್ಸ್ಗಳು ಅಂತ ಕೆಲವೊಂದು ಕೋರ್ಸಸ್ ಅನ್ನ ನಾವು ಕರಿತೇವೆ, ಅಂದ್ರೆ ಈಗ LLB ಕೋರ್ಸ್ ಇರ್ಬೋದು, ಪ್ಯಾರಾಮೆಡಿಕಲ್, BPharma, ಈ ರೀತಿ ಒಂದು ತರಗತಿಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಗಂಡು ಮಕ್ಕಳಿಗೆ ವಾರ್ಷಿಕ 7,500, ಹೆಣ್ಣು ಮಕ್ಕಳಿಗೆ ವಾರ್ಷಿಕವಾಗಿ 8,000. ಇನ್ನು ಕೆಲವು ತಾಂತ್ರಿಕ ತರಗತಿಗಳು ಅಂದ್ರೆ ಎಂಜಿನಿಯರಿಂಗ್, ಮೆಡಿಕಲ್ ಈ ರೀತಿ ತರಗತಿಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಗಂಡು ಮಕ್ಕಳಿಗೆ ವಾರ್ಷಿಕ 10,000, ಹೆಣ್ಣು ಮಕ್ಕಳಿಗೆ ವಾರ್ಷಿಕ 11,000 ಅಂತ ಹೇಳ್ಬಿಟ್ಟು ನಿಗದಿಯಾಗಿದೆ. ಈಗ ಎಲ್ಲಾ ಕಾಲೇಜುಗಳಲ್ಲಿ ಯಾವುದೇ ವಿದ್ಯಾರ್ಥಿ ವೇತನಕ್ಕೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಹೇಳಿ ಒಂದು ಪೋರ್ಟಲ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಇರುತ್ತೆ. ಅದು ಕಳೆದ 3 ವರ್ಷಗಳಿಂದಲೇ ಜಾರಿಯಲ್ಲಿದೆ. ಇದು ರೈತ ವಿದ್ಯಾನಿಧಿ ಕಾರ್ಯಕ್ರಮ ಒಂದೇ ಅಲ್ಲ, ಈಗ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ವೇತನ ಇರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಅಥವಾ ಅಲ್ಪಸಂಖ್ಯಾತ ವರ್ಗಗಳ ಇಲಾಖೆ ವಿದ್ಯಾರ್ಥಿ ವೇತನ ಇರ್ಬೋದು, ಎಲ್ಲಾ ವಿದ್ಯಾರ್ಥಿ ವೇತನಕ್ಕೆ ಒಂದು ಪೋರ್ಟಲ್ ಅನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಇದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದಕ್ಕೆ ಹೆಸರಿಡಲಾಗಿದೆ. ಅಲ್ಲಿ ವಿದ್ಯಾರ್ಥಿಗಳು ಅವರ ಆಧಾರ್ ಸಂಖ್ಯೆ, ಅವರ ಪೋಷಕರ ಆಧಾರ್ ಸಂಖ್ಯೆಯನ್ನ ನೀಡಿ ಒಂದು ಖಾತೆಯನ್ನ ಸೃಜನೆ ಮಾಡಿಕೊಳ್ಬೇಕು ಮೊದಲನೇ ಹಂತದಲ್ಲಿ. ಇದಾದ್ಮೇಲೆ ಅವರಿಗೆ ಒಂದು ಗುರುತಿನ ಸಂಖ್ಯೆಯನ್ನ SSP ID ಅಂತ ಹೇಳಿ ನೀಡಲಾಗುತ್ತೆ. ಈ SSP ಗುರುತಿನ ಸಂಖ್ಯೆಯೊಂದಿಗೆ ಎರಡನೇ ಹಂತದಲ್ಲಿ ಅವರು ಯಾವ ವರ್ಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶೈಕ್ಷಣಿಕ ದಾಖಲಾತಿಗಳನ್ನ ಸಲ್ಲಿಸಬಹುದು. ಓಕೆ ಮೇಡಮ್, ತುಂಬಾ ಮಾಹಿತಿ ಕೊಟ್ಟಿದ್ದೀರಾ, ಧನ್ಯವಾದಗಳು ಮೇಡಮ್. ಅಶ್ವಥ್ ಅವರೇ ಧನ್ಯವಾದಗಳು. ಮತ್ತೊಂದು ದೂರವಾಣಿ ಕರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಮೈಸೂರು ಜಿಲ್ಲೆ ತಾಲೂಕು ಸ್ವಸ್ಥ ಗ್ರಾಮದಿಂದ ಮಾಧವ ಶೆಟ್ಟರ್ ಮಾಡುವ ನಮಸ್ಕಾರಗಳು. ಸ್ವಾಗತ. ಮಾಧವ ಶೆಟ್ಟರ್, ಪ್ರಶ್ನೆ ಕೇಳಿ. ಇದು ರೈತ ವಿದ್ಯಾನಿಧಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿಯನ್ನ ಜೀವನ ತಂದಿರತಕ್ಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿಯವರಿಗೆ ಪ್ರಥಮವಾಗಿ ನಾ ತುಂಬಿರುವ ಅಭಿನಂದನೆ ಸಲ್ಲಿಸ್ತೇನೆ. ಸರಿ, ಪ್ರಶ್ನೆ ಕೇಳಿ. ಆಮೇಲೆ ಕೃಷಿ ಇಲಾಖೆಯವರು ಇದನ್ನ ರೈತರಿಗೆ ತಲುಪಿಸ್ತಿರತಕ್ಕಂತ ಕೃಷಿ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರೆಗೂ ನಾ ತುಂಬಾ ಸಲ್ಲಿಸಿ, ನಮ್ದು ಎರಡು ಪ್ರಶ್ನೆ ಇದೆ ಗುರುಗಳೇ. ಕೇಳಿ ಕೇಳಿ, ಪ್ರಶ್ನೆ ಕೇಳಿ ಮೇಡಮ್. ಮೊದಲನೇ ಪ್ರಶ್ನೆ, ಶಿಷ್ಯ ವೇತನವನ್ನ ನಾವು ಎಲ್ಲಿ ನೋಂದಣಿ ಮಾಡ್ಕೋಬೇಕು ಅಂತ ಒಂದ್ ಪಾಯಿಂಟ್. ಎರಡನೇದು, ನಾವು ಆಗ್ಲೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ನಾವು ಎಂಟ್ರಿ ಆಗಿದ್ದೀವಿ, ಮತ್ತೆ ನಾವು ಸೌಧ ಈಗ ಕೊಡ್ಬೇಕೆ ಅಂತ ನಾ ಕೇಳೋದು. ಈಗ ನಿಮ್ಮ ಇದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬರುವಂತದ್ದು ಮಹದೇಶ್ ಶೆಟ್ರ ಇದು? ಹೌದು ಗುರುಗಳ, ನಾನು ರೈತ. ಸರಿ ಸರಿ, ಮೇಡಮ್ ಅವ್ರು ಹೇಳ್ತಾರೆ ಕೇಳಿ. ನಮಸ್ಕಾರ ಶೆಟ್ರಿಗೆ. ಈಗ ನೀವು ಹೇಳಿದ ಎರಡು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದು ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಕಾರ್ಯಕ್ರಮ, ತಮ್ಮ ಮಕ್ಕಳಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತದ್ದು. ಸೊ ತಮ್ಮ ಹೆಸರಿನಲ್ಲಿ PM ಕಿಸಾನ್ಗೆ ಈಗ ಆಲ್ರೆಡಿ ತಾವು ನೋಂದಣಿ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ತಮ್ಮ ಹೆಸರಿನಲ್ಲಿ ಜಮೀನಿದೆ, ತಾವು ರೈತ ಕುಟುಂಬಕ್ಕೆ ಸೇರಿರ್ತೀರಾ, ತಮ್ದು ಒಂದು FID ಕೂಡ, ಗುರುತಿನ ಸಂಖ್ಯೆ ಕೂಡ ತಮ್ಮ ಹತ್ರ ಇರತ್ತೆ. ಸೊ ಇದು ಒಂದು ದಾಖಲೆ ಸಾಕಾಗುತ್ತೆ. ಇದನ್ನ ಕೂಡ ನಾವು ಫ್ರೂಟ್ಸ್ ತಂತ್ರಾಂಶದಲ್ಲೇನೆ ತಮ್ಮ ಆಧಾರ್ ಸಂಖ್ಯೆ ಆಧಾರದ ಮೇಲೆ ಪರಿಶೀಲನೆ ಮಾಡಿ ತೆಗೆದುಕೊಳ್ತೇವೆ. ತಮ್ಮ ಮಕ್ಕಳು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅವರ ಆಧಾರ್ ಸಂಖ್ಯೆ ಮತ್ತು ಅವರ ತಮ್ಮ ಪೋಷಕರ ಆಧಾರ್ ಸಂಖ್ಯೆಯನ್ನು ನೀಡಿ ಒಂದು ಖಾತೆಯನ್ನು ಸೃಜನೆ ಮಾಡಿಕೊಳ್ಬೇಕು. ಈಗ ಆಲ್ರೆಡಿ ಅಶ್ವಥ್ ಅವರು ಪ್ರಶ್ನೆ ಕೇಳಿದಾಗ ಕೂಡ ನಾನು ಇದೊಂದು ಮಾಹಿತಿಯನ್ನು ಹೇಳಿದ್ದೆ, ಆದರೂ ಎಲ್ಲಾ ಶ್ರೋತೃಗಳ ಅನುಕೂಲಕ್ಕಾಗಿ ಮತ್ತೊಮ್ಮೆ ಹೇಳ್ತೇನೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳು ಅವರ ಆಧಾರ್ ಸಂಖ್ಯೆ ಹಾಗೂ ಅವರ ಪಾಲಕರ ಪೋಷಕರ ಆಧಾರ್ ಸಂಖ್ಯೆಯನ್ನು ನೀಡಿ ಒಂದು ಖಾತೆಯನ್ನು ಸೃಜನೆ ಮಾಡಿಕೊಳ್ಬೇಕು. ಇದು ಮೊದಲನೇ ಹಂತ. ಅವರ ಖಾತೆಯ ಗುರುತಿನ ಸಂಖ್ಯೆಯೊಂದಿಗೆ ಎರಡನೇ ಹಂತದಲ್ಲಿ ಅವರ ಶೈಕ್ಷಣಿಕ ವಿವರಗಳನ್ನ ಅವರು ದಾಖಲೆ ಮಾಡಬೇಕಾಗತ್ತೆ. ಇದರಲ್ಲಿ ಸದ್ಯಕ್ಕೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ಮಹತ್ವದ ಹೆಜ್ಜೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಅವರು ಪಿಯುಸಿ ಶಿಕ್ಷಣ ಪ್ರವೇಶ ಪಡೆದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿಯನ್ನ ಪದವಿ ಪೂರ್ವ ಶಿಕ್ಷಣ ಮಂಡಳಿಯಿಂದ ತೆಗೆದುಕೊಂಡು ರೈತರು ಅರ್ಜಿ ಸಲ್ಲಿಸದೆ ಇದ್ರೂ ಪರವಾಗಿಲ್ಲ, ಅವರ ಒಂದು ಕುಟುಂಬ ದಾಖಲಾತಿ ವಿವರಗಳ ಆಧಾರದ ಮೇಲೆ ವಿದ್ಯಾರ್ಥಿ ವೇತನವನ್ನ ವರ್ಗಾವಣೆ ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇರುತ್ತೆ, ಪೋರ್ಟಲ್ ಇರುತ್ತೆ, ಪೋರ್ಟಲ್ ಇದೆ. ಅದು ತಮ್ಮ ಮಕ್ಕಳು ಯಾವ ಕಾಲೇಜಲ್ಲಿ ಓದ್ತಾ ಇದಾರೆ? ನಾವು ಎಲ್ಲಾ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾಂಶುಪಾಲರಿಗೂ ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ತಮ್ಮ ಮಕ್ಕಳು ಓದ್ತಾ ಇರೋ ಕಾಲೇಜಿನ ಪ್ರಾಂಶುಪಾಲರನ್ನ ಅವರು ಸಂಪರ್ಕ ಮಾಡಿದ್ರೆ ಅವರು ಮಾಹಿತಿಯನ್ನ ಕೊಡ್ತಾರೆ. ತುಂಬಾ ತುಂಬಾ ಧನ್ಯವಾದ ಮೇಡಮ್, ತುಂಬಾ ತುಂಬಾ ಅಭಿನಂದನೆ ಮೇಡಮ್. ಹಾ, ಒಳ್ಳೆಯದು. ಪ್ರಶ್ನೆಯನ್ನು ಕೇಳಿದಕ್ಕೆ ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ನೀರಜ್ ಅಂತ, ಕಿನಿಗೋಳಿಯಿಂದ. ಎಲ್ಲಿಂದ ಮಾತಾಡ್ತಾ ಇದ್ರ? ಮಂಗಳೂರು ಕಿನಿಗೋಳಿಯಿಂದ. ಹೇಳಿ ನೀರಜ್ ಅವ್ರೆ. ಅದು ವಿದ್ಯಾರ್ಥಿ ವೇತನ ಪಡೀಲಿಕ್ಕೆ ರೈತರಂದ್ರೆ ಇದಾಗ ಪಾಣಿ ಇರ್ಬೇಕು ಅಂತ, ಮತ್ತೆ ಅದು ಎಲ್ಲಿ ನಾವು ನೋಂದಣಿ ಮಾಡ್ಬೇಕು ಅಂತ. ಈಗ ರೈತರು ಅಂತ ಹೇಗೆ ನೀವು ಖಚಿತಪಡಿಸಿಕೊಳ್ತೀರಾ? ನೀರಜ್ ಅವರೇ, ಬಹಳ ಉಚಿತವಾದ ಪ್ರಶ್ನೆ. ರೈತರು ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಏನಂದ್ರೆ, ಈಗಾಗಲೇ ನಾವು ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಇತರೆ ಇಲಾಖೆಗಳು ಅಂದ್ರೆ ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಇವರಿಗೆ ವಿವಿಧ ಸವಲತ್ತುಗಳನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿಪಡಿಸಿರುವ ಫ್ರೂಟ್ಸ್ ದತ್ತಾಂಶದಲ್ಲಿ ಎಲ್ಲಾ ರೈತರನ್ನ ನೋಂದಣಿ ಮಾಡಿಸ್ತಾ ಇದೀವಿ. ಸೊ ಕೃಷಿ ಇಲಾಖೆಯಿಂದ ಯಾವುದೇ ಸವಲತ್ತು ಪಡಿಬೇಕಾದ್ರೂ ತಾವು ರೈತರಾಗಿ ಈ ಫ್ರೂಟ್ಸ್ ದತ್ತಾಂಶದಲ್ಲಿ ನೋಂದಣಿ ಮಾಡೋದು ಅವಶ್ಯ ಆಗಿರುತ್ತೆ. ಸೊ ಈ ಫ್ರೂಟ್ಸ್ ಅಲ್ಲಿ ತಮ್ಮ ಜಮೀನಿನ ವಿವರಗಳನ್ನ ನೀಡಿ ನೀವು ದಾಖಲೆಗಳನ್ನ ನೀಡಿ ಫ್ರೂಟ್ಸ್ ಐಡಿ ನೋಂದಾಯಿಸಿಕೊಳ್ಬಹುದು. ಹಾಗೆ ತಮ್ಮ ಮಕ್ಕಳು ಅವರು ಸ್ವತಂತ್ರವಾಗಿ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ತಮ್ಮ ಆಧಾರ್ ಸಂಖ್ಯೆ ಮತ್ತು ತಮ್ಮ ಮಕ್ಕಳ ಆಧಾರ್ ಸಂಖ್ಯೆ ನೀಡಿ ನೋಂದಣಿ ಮಾಡ್ಕೋಬಹುದು. ಸೊ ನೀವು ಇದಕ್ಕೆ ಪ್ರತ್ಯೇಕವಾಗಿ ನಾವು ರೈತರ ಮಕ್ಕಳು ಅಂತ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ತಮ್ಮ ಆಧಾರ್ ಸಂಖ್ಯೆ ಆಧಾರದಲ್ಲಿ ಫ್ರೂಟ್ಸ್ ಅಲ್ಲಿ ತಮ್ಮ ದತ್ತಾಂಶ ಸೇರ್ಪಡೆ ಆಗಿದ್ರೆ ಅಲ್ಲಿಂದ ಮಾಹಿತಿಯನ್ನ ತಂತ್ರಾಂಶದ ಮೂಲಕ ನಾವು ಪಡೆದು ತಾವು ರೈತರ ಮಕ್ಕಳು ಅಂತ ನಿರ್ಧಾರ ಮಾಡಿ ಅವರಿಗೆ ವಿದ್ಯಾರ್ಥಿ ವೇತನವನ್ನ ವರ್ಗಾವಣೆ ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ. ಹೌದು, ಕೃಷಿ ಇಲಾಖೆಯಲ್ಲಿ ನಾವು ಫ್ರೂಟ್ಸ್ ನೋಂದಣಿ ಮಾಡಿಕೊಡ್ತೇವೆ. ನಿಮ್ಮ ಹೆಸರು ಮತ್ತೆ ನಿಮ್ಮ ಹೆಸರಿನಲ್ಲಿರುವ ಸರ್ವೆ ನಂಬರ್ ಅಥವಾ ಭೂಮಿ ದಾಖಲೆಯನ್ನ ಕೊಟ್ರೆ ಫ್ರೂಟ್ಸ್ ನೋಂದಣಿ ಸಂಖ್ಯೆ ಕೊಡ್ತೇವೆ. ರೈತ ಸಂಪರ್ಕ ಕೇಂದ್ರ ತಮ್ಮ ಹೋಬಳಿ ಆಫೀಸ್ ಅಲ್ಲಿ ಮಾಡ್ಕೋಬಹುದು. ಹೋಬಳಿ ಕೇಂದ್ರದಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದಾವೆ, ಅಲ್ಲಿ ನೀವು ನೋಂದಣಿ ಮಾಡ್ಕೋಬಹುದು ಅನ್ಸುತ್ತೆ. ವಿದ್ಯಾನಿಧಿ ಅಂದ್ರೆ ಹೇಳಿದ್ರೆ ಅವರಿಗೆ ಗೊತ್ತಾಗ್ತದೆ. ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳ ಅಪ್ಲಿಕೇಶನ್ ಹಾಕ್ಬೇಕು, ಹಾಗಾಗಿ ನಮಗೆ FID ಫ್ರೂಟ್ಸ್ ಗುರುತಿನ ಸಂಖ್ಯೆ ಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ಮತ್ತೊಮ್ಮೆ ಕೇಳಿ, ಎಷ್ಟು ಜಾಗ ಅಂತ ಇಲ್ಲ, ಇಷ್ಟು ಜಾಗ ಅಂತ ಎಲ್ಲೂ ಮಿತಿ ಇಲ್ಲ. ಕೃಷಿ ಜಮೀನು ಇರಬೇಕು. ನೀರಜ್ ಅವರೇ ಧನ್ಯವಾದಗಳು ಕರೆ ಮಾಡಿ ಮಾಹಿತಿಯನ್ನು ಪಡೆದಿದ್ದಕ್ಕೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ತಿಮ್ಮಣ್ಣ ಅಂತ ಹೇಳಿ ಸರ್, ಮುದ್ದಾಪುರ ಸರ್, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಪದ್ನೂರು ಹೋಬಳಿ ಸರ್. ತಿಮ್ಮಣ್ಣ, ಪ್ರಶ್ನೆ ಕೇಳಿ. ಏನಿಲ್ಲ ಸರ್, ಈಗ ವಿದ್ಯಾನಿಧಿ ಕೃಷಿ ಇಲಾಖೆಗೆ ಹೋಗಿದ್ವಿ ಸರ್, ನಾವು ಒಂದ್ಸರಿ ಭೇಟಿ ಕೊಟ್ಟಿದ್ವಿ. ಮಾಹಿತಿ ಏನು ಹೇಳಿಲ್ಲ ಸರ್, ನಮ್ ಚಿತ್ರದುರ್ಗ ಜಿಲ್ಲೆ ಸರ್. ನಮ್ಗಿನ್ನ ಇನ್ನು ಏನು ಬಂದಿಲ್ಲ, ಅದ್ರದ್ದು ಬಂದ್ಮೇಲೆ ನಿಮ್ಗೆ ಇದ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಈಗ ಕಾರ್ಯಕ್ರಮ ಕೇಳ್ತಾ ಇದ್ರಲ್ಲ ತಿಮ್ಮಯ್ಯ ಅವರೇ. ಹೌದು ಸರ್. ಈಗ ಮಾಹಿತಿ ಗೊತ್ತಾಗಿರ್ಬೇಕು ಅನ್ಸುತ್ತೆ, ಏನು ನಿಮ್ಗೆ ಈಗ ಮಾಹಿತಿ ಬೇಕು ಹೇಳಿ. ಏನಿಲ್ಲ ಸರ್, ಈಗ FID ಎಲ್ಲ ಆಗಿದೆ ಸರ್. ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಆನ್ಲೈನ್ ಕೃಷಿ ಇಲಾಖೆಗೆ ನಾವ್ ಹಾಕಕ್ ಹೋಯ್ತಿವಿ ಸರ್. ತಿಮ್ಮಯ್ಯ ಅವರೇ, ಇದು ತಮ್ಮ ಮಕ್ಕಳಿಗೆ ಬಹುಶಃ ಜಾಸ್ತಿ ಮಾಹಿತಿ ಇರುತ್ತೆ. ನಾವು ಕೃಷಿ ಇಲಾಖೆಯವ್ರಿಗೂ ಕೂಡ ತಮ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೇಳಿದೀವಿ. ತಮ್ಗೆ ಫ್ರೂಟ್ಸ್ ಐಡಿ ಇದೆ, ಇದ್ರ ಬಗ್ಗೆ ಮಾಹಿತಿ ಇದೆ. ಫ್ರೂಟ್ಸ್ ಐಡಿ ಇದ್ರೆ ನೀವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆಯಲ್ಲಿ ಅರ್ಜಿ ಸ್ವೀಕರಿಸೋದಿಲ್ಲ. ದಯವಿಟ್ಟು ಇದನ್ನ ಎಲ್ಲಾ ಶ್ರೋತೃಗಳು ಗಮನ ಹರಿಸಬೇಕು. ಸೊ ಅದು ಎಲ್ಲ ಕಾಲೇಜುಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮಾಹಿತಿ ಇರುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಇದು ಕೃಷಿ ಇಲಾಖೆನಲ್ಲಿ ಅರ್ಜಿ ಸ್ವೀಕರಿಸೋದಿಲ್ಲ. ಹೊರಗಡೆ ಇಲ್ಲ, ಇದು ಒಂದು ಆನ್ಲೈನ್ ಅಪ್ಲಿಕೇಶನ್. ಅವರು ಮೊಬೈಲ್ ಮುಖಾಂತರ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಬಹುದು, ಅಥವಾ ಯಾವ್ದಾದ್ರು ಕಾಮನ್ ಸರ್ವಿಸ್ ಸೆಂಟರ್ ಹೋಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಪೋರ್ಟಲ್ ಅನ್ನ ಓಪನ್ ಮಾಡಿ ಅಲ್ಲಿ ಅಪ್ಲೈ ಮಾಡಬಹುದು. ತಮ್ಮ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಆ ಕಾಲೇಜಿನ ಪ್ರಾಂಶುಪಾಲರನ್ನ ಸಂಪರ್ಕಿಸಿ ಹೆಚ್ಚು ಮಾಹಿತಿಯನ್ನ ಪಡಿಬಹುದು. ಕೃಷಿ ಇಲಾಖೆನಲ್ಲಿ ಇದಕ್ಕಾಗಿ ಅರ್ಜಿ ಸ್ವೀಕರಿಸುವ ಪ್ರಕ್ರಿಯೆ ಇರೋದಿಲ್ಲ. ಕೃಷಿ ಇಲಾಖೆ ಮುಖ್ಯವಾಗಿ ನಿಮಗೆ FID ಫ್ರೂಟ್ಸ್ ಐಡಿ ಒಂದು ಒದಗಿಸ್ಕೊಡ್ತಾರೆ ಅವರು. ಇಲ್ಲ ಇಲ್ಲ, ರೆಡಿ ಇದೆ ಸರ್, ಎಲ್ಲ ಇದು ರೆಡಿ ಇದೆ. ಅದಕ್ಕೆ ಅಲ್ಲೇ ಹಾಕ್ಬೇಕಂತ ಓದಿ ಸರ್ ನಾವು. ಹಂಗಾಗಿ ಇಲ್ಲ ಇಲ್ಲ, ಕೃಷಿ ಇಲಾಖೆನಲ್ಲಿ ಅರ್ಜಿ ಸ್ವೀಕರಿಸೋದಿಲ್ಲ. ಆನ್ಲೈನ್ ನಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇದೆ. ತಾವು ಮನೆಯಲ್ಲೇ ಕೂತ್ಕೊಂಡು ಅಪ್ಲಿಕೇಶನ್ ಹಾಕಬಹುದು. ತಮ್ಮ ಮಕ್ಕಳು ಏನ್ ಓದ್ತಾ ಇದಾರೆ? ದೂರವಾಣಿ ಕಡಿತ ಉಂಟಾಗಿದೆ. ಅವರು ತಮ್ಮ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕ್ತಾರೆ ಅಂತ ನಾವು ಅಂದ್ಕೊಳ್ಳೋಣ. ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ಸರ್ ನಾಳೆಗಿದೆ ಅಂತ ಸರ್, ಇದು ಬನಟರಬಕವಿ ತಾಲೂಕು ಸರ್. ತಮ್ಮ ಹೆಸರು? ಗೌರವ ಸೌದಿ ಅಂತ ಸರ್. ಪ್ರಶ್ನೆ ಕೇಳಿ ಸರ್. ನಮ್ ಮಗಳು ಸೆಕೆಂಡ್ರಿ ಓದ್ತಿದ್ದಾರೆ ಸರ್. ಈಗ ಇದೇನು ಕಾಲರ್ ಬುಕ್ ಸರ್? ಏನು ವಿದ್ಯಾಗಿನಿ ಅಂತ ಇದೇನು ರೈತ ವಿದ್ಯಾನಿಧಿ? ಹೌದು, ಇದೊಂದು ರೈತರ ಮಕ್ಕಳಿಗಿರುವಂತ ವಿದ್ಯಾರ್ಥಿ ವೇತನ. ಸರ್ ನಾವ್ ಎಷ್ಟು ಕಾಸ್ ಸರ್ ನಮ್ದ್ರ ಸೆಕೆಂಡ್ ಇಯರ್ ಓದ್ತಾ ಇದಾರಾ? ಹಾ, ಪಿಸ್ ಓದ್ತಿದ್ದಾರೆ ಸರ್. ಬನಟೇನೆ ಓದ್ತಿದ್ದಾಳ್ರಿ, ಹೋಗ್ತಿದ್ದಾರೆ. ತಮ್ಮ ಹೆಸರಿನಲ್ಲಿ ಜಮೀನ್ ಇದೆಯಾ? ತಾವು ರೈತರ ಕುಟುಂಬಕ್ಕೆ ಸೇರಿದಿರಾ? ಇದೆ ಸರ್, ನನ್ನ ಹೆಸರಿನ ಇದೆ. ತಮ್ಗೆ ಇದು ಕೃಷಿ ಇಲಾಖೆಯಿಂದ ಫ್ರೂಟ್ಸ್ ಐಡಿ ತಗೊಂಡಿದ್ದೀರಾ? ನೀವ್ ಬಂದ್ರೆ ಕೃಷಿ ಇಲಾಖೆಯಿಂದ ಬೀಜ ಮತ್ತೊಂದು ತೆಗೆದುಕೊಂಡಿರೋದಾದ್ರೆ FID ಖಂಡಿತವಾಗೂ ತಮ್ಮ ಹತ್ರ ಇರುತ್ತೆ. ತಗೋತೀವಿ ಮೇಡಮ್, ಅಂದ್ರೆ ವರ್ಷ ನಾವು ತಗೋತೀವಿ. ಹಾ, ಎಲ್ಲ ಬೀಜ ಅಂತೂ ಅಲ್ಲೇ ತರ್ತೇವೆ ಸರ್ ನಾವು. ಹೌದು, ಹಾಗಿದ್ರೆ ನಿಮ್ದು FID ಇರುತ್ತೆ. ಸೊ ನಿಮ್ಮ ಮಗಳು ಸೆಕೆಂಡ್ PUC ಓದ್ತಾ ಇದ್ರೆ ಸರ್ಕಾರದಿಂದ ಒಂದು ಒಳ್ಳೆ ಕೆಲಸ ಏನ್ ಮಾಡಿದೀವಿ ಅಂದ್ರೆ, ತಾವು ಅರ್ಜಿ ಹಾಕೋ ಅವಶ್ಯಕತೆನೂ ಇಲ್ಲ. ಅವರು PUC ಪ್ರವೇಶ ಪಡೆದಿದ್ದಾರೆ ಅಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದ್ರೆ PU ಬೋರ್ಡ್ ಇಂದ ನೇರವಾಗಿ ನಾವು PUC ಪ್ರವೇಶ ಪಡೆದಿರುವ ಮಕ್ಕಳ ಎಲ್ಲಾ ದಾಖಲಾತಿಗಳನ್ನ ಪಡ್ಕೊಂಡಿದೀವಿ. ಸೊ ನೀವು ಅವರ ಪೇರೆಂಟ್ಸ್, ತಂದೆ ತಾಯಿ ಆಗಿರೋದ್ರಿಂದ ನಿಮ್ಮ ತಂದೆ ಅವರ ತಂದೆ ತಾಯಿ ಹೆಸರಲ್ಲಿ ಫ್ರೂಟ್ಸ್ ದಾಖಲೆ ಆಗಿದೆಯಾ ಅನ್ನೋದನ್ನು ಕೂಡ ನಾವು ತಂತ್ರಾಂಶದಲ್ಲೇ ಪರಿಶೀಲನೆ ಮಾಡಿ ವಿದ್ಯಾರ್ಥಿ ವೇತನವನ್ನ ವರ್ಗಾವಣೆ ಮಾಡ್ತಾ ಇದೀವಿ. ಇಲ್ಲ, ತಮ್ಮ ಮಕ್ಕಳು PUC ನಲ್ಲಿ ಓದ್ತಾ ಇದಾರೆ ಅಂದ್ರೆ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ, ಇಲಾಖೆಯವರೇ ತಗೊಳ್ತಾರೆ ಅದನ್ನ. ನಿಮ್ಮ ಸರ್ಕಾರಿ ಪದವಿ ಓದ್ತಿದ್ದಾರೆ ಸರ್? ಪದವಿ ಅಂತಂದ್ರೆ ಇಲ್ಲ, PUC ಆದ್ರೆ ಮಾತ್ರ ನಾವು ತಂತಾನೆ ಕೊಡ್ತೀವಿ. ಪದವಿ ಪೂರ್ವ ಸರ್, ಒಳ್ಳೇದು, ಅಲ್ಲೇ ತಗೊಳ್ತಾರೆ, ನಿಮ್ಗೇನು ಸಮಸ್ಯೆ ಏನಾಗಲ್ಲ. ಆಯ್ತು, ಯಾಕಂದ್ರೆ ಬೇರೆ ಎಲ್ಲ ಶ್ರೋತೃಗಳ ಗಮನಕ್ಕೆ PUC ಹೊರತುಪಡಿಸಿ ಇತರೆ ಪದವಿ ತರಗತಿಗಳಲ್ಲಿ ಓದ್ತಾ ಇದ್ರೆ ತಾವು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಇದು ಕಡ್ಡಾಯ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ನಾನು ಸದಾನಂದ ಶೆಟ್ಟಿ, ಉಡುಪಿಯಿಂದ ಮಾತಾಡೋದು ಸರ್. ಸದಾನಂದ ಅವರೇ, ಪ್ರಶ್ನೆ ಕೇಳಿ. ನನ್ನ ಮಗಳು ಶ್ರೀನಿಧಿ ಶೆಟ್ಟಿ ಅಂತೇಳಿ, ಇಲ್ಲಿ SDM ಆಯುರ್ವೇದ ಕಾಲೇಜಲ್ಲಿ ಓದ್ತಿದ್ದಾಳೆ. BAMS ಓದ್ತಾ ಇದ್ದಾರೆ, ಮೂರನೇ ವರ್ಷ ಅವಳದ್ದು. ನಂಗೆ ಇದು ಕಿಸಾನ್ ಸಂಬಂಧಿಸಿದ್ದು ಇದು ಬರ್ತದೆ ಸರ್, ಅದಕ್ಕೆ ಅವ್ರು ಎಂತದ ಹೇಳಿದ್ರು, ನಂಗೆ ಕಾರ್ಡ್ ಎಂತದ ಬೇಕು, ರೈತರ ಕಿಸಾನ್ ಕಾರ್ಡ್ ಬೇಕಂತ ಹೇಳಿದ್ರು. ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಂತ ಅದಕ್ಕೆ ನಂಗೆ ಡೌಟ್ ಉಂಟು, ಅದಕ್ಕೆ ಕೇಳಿ ಸರ್. ತಾವು ರೈತ ಕುಟುಂಬಕ್ಕೆ ಸೇರಿದಿರಾ? ತಮ್ಮ ಹೆಸರಲ್ಲಿ ಪಾಣಿ ಇದೆಯಾ? ಕಿಸಾನ್ ಸಮ್ಮಾನ್ ನಿಧಿ ಹಣ ಎಲ್ಲ ಬರ್ತದೆ. ಕಿಸಾನ್ ಸಮ್ಮಾನ್ ನಿಧಿ ಬರ್ತಾ ಇದೆ ಅಂದ್ರೆ ತಮ್ಮ ಹತ್ರ FID ಇದ್ದೇ ಇರತ್ತೆ. ಸೊ ತಮ್ಮ ಮಗಳಿಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳಕ್ ಹೇಳಿ, ಸೆಕೆಂಡ್ ಎರಡನೇ ಹಂತದಲ್ಲಿ ಅವರು ಯಾವ ಪದವಿಯಲ್ಲಿ ಓದ್ತಾ ಇದಾರೆ ಆ ವಿದ್ಯಾರ್ಹತೆಗಳನ್ನ ನಮೂದಿಸಿ ಎರಡನೇ ಹಂತದಲ್ಲಿ ಅರ್ಜಿ ಸಲ್ಲಿಸೋದಿಕ್ಕೆ ಹೇಳಿ. ಇದೆರಡಾದ್ರೆ ಅವರಿಗೆ ರೈತ ವಿದ್ಯಾನಿಧಿಯ ವಿದ್ಯಾರ್ಥಿ ವೇತನ ವರ್ಗಾವಣೆ ಆಗತ್ತೆ. ಬಿಎಎಂಎಸ್ ಓದ್ತಾ ಇದ್ದಾರೆ, ಬಿಎಎಂಎಸ್ ಓದ್ತಾ ಇದ್ರು ಕೂಡ ಅವರಿಗೆ ಸಿಗತ್ತೆ. ಎಂಬಿಬಿಎಸ್ ಲೆಕ್ಕಕ್ಕೆ 10,000 ರೂಪಾಯಿ ಅವರಿಗೆ ವರ್ಷಕ್ಕೆ ವಿದ್ಯಾರ್ಥಿ ವೇತನ ದೊರೆಯುತ್ತೆ. ವಿದ್ಯಾರ್ಥಿನಿಯರಿಗೆ 1,000 ಜಾಸ್ತಿ ಸಿಗುತ್ತೆ, ವಿದ್ಯಾರ್ಥಿನಿಯರಾದ್ರೆ 11,000. ಮತ್ತೊಂದು ಎಲ್ಲರೂ ಗಮನಿಸಬೇಕಾಗಿರೋದಂದ್ರೆ ಈ ವಿದ್ಯಾರ್ಥಿ ವೇತನ ವರ್ಗಾವಣೆಯನ್ನ ನಾವು ನೇರ ನಗದು ವರ್ಗಾವಣೆ ತಂತ್ರಾಂಶದ ಮುಖಾಂತರ ಮಾಡ್ತಾ ಇದೀವಿ. ಇದಕ್ಕೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತನೆಗೆ ಜೋಡಣೆ ಆಗಿರೋದು ಕಡ್ಡಾಯ ಆಗಿರುತ್ತೆ. ಮತ್ತೆ ಡಿಬಿಟಿ ಕರ್ನಾಟಕ ಅಂತ ಒಂದು ಆಪ್ ಇದೆ, ಪ್ಲೇಸ್ಟೋರ್ಗೆ ಹೋಗಿ ತಾವು ಎಲ್ಲರೂ ಡಿಬಿಟಿ ಕರ್ನಾಟಕ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ತಮ್ಮ ಆಧಾರ್ ಸಂಖ್ಯೆಯನ್ನ ಹಾಕಿದ್ರೆ ಯಾವ ಬ್ಯಾಂಕ್ ಖಾತೆಗೆ ತಮ್ಮ ಆಧಾರ್ ಸಂಖ್ಯೆ ಜೋಡಣೆ ಆಗಿದೆ, ಎನ್ಪಿಸಿಐ ಮ್ಯಾಪಿಂಗ್ ಅಂತ ಹೇಳ್ತೀವಿ, ಎನ್ಪಿಸಿಐ ಜೋಡಣೆ ಆಗಿದೆಯೇ ಇಲ್ವೇ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಬೇಕಾಗತ್ತೆ. ಡಿಬಿಟಿ ಕರ್ನಾಟಕ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಅವರು ಬ್ಯಾಂಕ್ ಖಾತೆ ಆಧಾರ್ ಜೋಡಣೆ ಆಗಿದೆಯಾ, ಅದು ಎನ್ಪಿಸಿಐ ಮ್ಯಾಪಿಂಗ್ ಆಗಿದೆಯಾ ಅಂತ ಖಾತ್ರಿ ಪಡಿಸ್ಕೊಳ್ಳಿ. ಅಲ್ಲಿ ಮ್ಯಾಪಿಂಗ್ ಆಗಿಲ್ಲ ಅನ್ನೋದಾದ್ರೆ ಬ್ಯಾಂಕ್ ವ್ಯವಸ್ಥಾಪಕರನ್ನ ಸಂಪರ್ಕ ಮಾಡಿ ಎನ್ಪಿಸಿಐ ಮ್ಯಾಪಿಂಗ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ. ಎನ್ಪಿಸಿಐ ಮ್ಯಾಪಿಂಗ್ ಆಗಿದ್ರೆ ಮಾತ್ರ ವಿದ್ಯಾರ್ಥಿ ವೇತನ ವರ್ಗಾವಣೆ ಆಗತ್ತೆ. ಇಲ್ಲ, ಮತ್ತೇನು ಅವಶ್ಯಕತೆ ಇಲ್ಲ. ತಮ್ಮ ಮಗಳು ಅವರು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅವರ ಖಾತೆಯನ್ನ ಸೃಜಿಸುವ ಹಂತದಲ್ಲಿ ಅವರ ಆಧಾರ್ ಸಂಖ್ಯೆ ಮತ್ತೆ ತಮ್ಮ ಆಧಾರ್ ಸಂಖ್ಯೆಯನ್ನ ನೀಡಿರ್ತಾರೆ. ಸೊ ತಮ್ಮ ಆಧಾರ್ ಸಂಖ್ಯೆ ನಮ್ಮ ಫ್ರೂಟ್ಸ್ ತಂತ್ರಾಂಶದಲ್ಲಿ ಲಭ್ಯ ಇದೆಯೇ ಇಲ್ವೇ ಅನ್ನೋದನ್ನ ನಾವು ತಂತ್ರಾಂಶದ ಮೂಲಕನೇ ಪರಿಶೀಲನೆ ಮಾಡ್ಕೊಳ್ತೀವಿ. ಪ್ರತ್ಯೇಕವಾಗಿ ಯಾವುದೇ ದಾಖಲೆಗಳನ್ನಾಗಲಿ ಅರ್ಜಿಯನ್ನಾಗಲಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ಸದಾನಂದ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳಕೋಡದಿಂದ ಶಿವಲಿಂಗಯ್ಯವರು ಮಾತಾಡಿದ್ರಿ. ಹಾ, ಶಿವಲಿಂಗಯ್ಯವರೇ, ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಹೇಳಿ. ಅಂದ್ರೆ ಈಗ ಮುಖ್ಯಮಂತ್ರಿ ವಿದ್ಯಾ ಯೋಜನೆ ಆಯ್ತಲ್ರಿ, ನಮ್ಮ ಮಗಳಿಗೆ ಎಷ್ಟು ಎಗ್ರಿ ಇರಬೇಕ್ರಿ? ಏನ್ ಪ್ರಶ್ನೆ ಕೇಳಬೇಕು? ಕನಿಷ್ಠ ಪಕ್ಷ ಇರ್ಬೋದ್ರು. ಸ್ವಲ್ಪ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಕೇಳಿ, ಕೇಳಿಸ್ತಾ ಇಲ್ಲ. ಆ ರೀತಿ ಯಾವುದು ನಿಬಂಧನೆ ಇಲ್ಲ. ರೈತರ ಹೆಸರಲ್ಲಿ ಅವರು ಪಹಣಿ ಇರಬೇಕಾಗತ್ತೆ, ಪಹಣಿ ಇರಬೇಕು, ತಾವು ಕೃಷಿಕರಾಗಿರ್ಬೇಕು, ಇಷ್ಟೇ ಜಮೀನು ಇರಬೇಕು ಅಂತ ಯಾವುದು ನಿರ್ಬಂಧ ಇಲ್ಲ. ಅಂದ್ರೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ಅವರದ್ದು ಹೆಸರು ನೋಂದಣಿ ಆಗಿರ್ಬೇಕಾಗ. ಹೌದು. ಮತ್ತೊಂದು ದೂರವಾಣಿ ಕರೆಯಲ್ಲಿ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ತಾಲೂಕು ಬಿಳಿಂಗ್ರೆಯಿಂದ ರಾಮಚಂದ್ರ ಮಾಡುವ ನಮಸ್ಕಾರಗಳು ಸರ್. ಪ್ರಶ್ನೆ ಕೇಳಿ. ಪ್ರಶ್ನೆ ಅಂತಂದ್ರೆ ಸರ್, ಈಗ ಪದವಿ ಪೂರ್ವ ಕಾಲೇಜು ಅವ್ರಿಗೆ ಸೌಲಭ್ಯ ಕೊಡ್ತೀವಿ, ನಾವು ಕೂಡ ವ್ಯವಸಾಯ ಮಾಡ್ತಾ ಇದ್ವಿ. ಸರಿ ಸರಿ. ನಾವು ಸೆವೆಂತ್ ಓದಿರೋದು, ನಮ್ಗಿನ ಸೌಲಭ್ಯ ಇಲ್ವಾ ಸರ್? ಇಲ್ಲ, ಇದು ಮಕ್ಕಳ ವಿದ್ಯಾಭ್ಯಾಸವನ್ನ ಪ್ರೋತ್ಸಾಹಿಸಲಿಕ್ಕೆ ಅಂತ ಕೊಡ್ತಾ ಇರುವಂತದ್ದು. ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಮಕ್ಕಳು, ಅವರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ಲಭ್ಯ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ರೈತರಿಗೆ ಇಲ್ಲ, ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಇದೆ. ಧನ್ಯವಾದಗಳನ್ನು ತಿಳಿಸೋಣ. ಮತ್ತೆ ಈಗ ಏನಾದ್ರು ಇದ್ರೆ ಷರತ್ತುಗಳು ಇದಾವ ದೀಪಜಾ ಅವರೇ? ಈಗ ಉದಾಹರಣೆಗೆ ಬೇರೆ ವಿದ್ಯಾರ್ಥಿ ವೇತನಗಳನ್ನ ಅವರು ಪಡಿತಾ ಇರ್ತಾರೆ ನಮ್ಮ ರೈತರ ಮಕ್ಕಳು, ಅಂತ ಸಂದರ್ಭದಲ್ಲಿ ಎರಡೆರಡು ವಿದ್ಯಾರ್ಥಿ ವೇತನ ಪಡೆಯೋಕೆ ಸಾಧ್ಯ ಇದೆಯಾ? ಮಾನ್ಯ ಮುಖ್ಯಮಂತ್ರಿಗಳ ವಿದ್ಯಾನಿಧಿ ಕಾರ್ಯಕ್ರಮದಡಿ ಅವರು ಬೇರೆ ಯಾವುದೇ ಶಿಷ್ಯ ವೇತನ ಪಡ್ತಾ ಇದ್ರು ಕೂಡ ಹೆಚ್ಚುವರಿಯಾಗಿ ಈ ವಿದ್ಯಾರ್ಥಿ ವೇತನವನ್ನ ನೀಡಲಿಕ್ಕೆ ಅವಕಾಶ ಇದೆ. ಸೊ ಬೇರೆ ವಿದ್ಯಾರ್ಥಿ ವೇತನ ಪಡಿತಾ ಇದ್ದಾರೆ ಅಂದ್ರೆ ಈ ವಿದ್ಯಾರ್ಥಿ ವೇತನ ಲಭ್ಯ ಆಗೋದಿಲ್ಲ ಅನ್ನೋಂತಹ ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ಅದೊಂದು ಬಹಳ ಮುಖ್ಯವಾದಂತಹ ಅಂಶ ಅಂತಂದು ಹೇಳಬಹುದು. ಮುಖ್ಯವಾಗಿ ಇವರಿಗೆ ಏನೇನು ದಾಖಲೆ ವಿದ್ಯಾರ್ಥಿಗಳು ಬೇಕಾಗಬಹುದು ಅಂತೇಳಿ? ಸರ್, ನಾನು ಈಗಾಗಲೇ ಪ್ರಶ್ನೋತ್ತರ ಸಂದರ್ಭದಲ್ಲಿ 2-3 ಸತಿ ಹೇಳಿದೀನಿ. ಮೊದಲನೇದಾಗಿ ಅವರು ಪಿಯುಸಿ ಹಾಗೂ ತತ್ಸಮಾನ ಹಾಗೂ ಅದಕ್ಕಿಂತ ಹೆಚ್ಚಿನ ಶಿಕ್ಷಣ ವರ್ಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು. ಸೊ ಅವರ ಪೋಷಕರು ಅಥವಾ ಅವರ ಕುಟುಂಬ ವರ್ಗದ ಸದಸ್ಯರ ಹೆಸರಿನಲ್ಲಿ ಭೂ ದಾಖಲೆ ಇದ್ದು ಅವರು ಫ್ರೂಟ್ಸ್ ಸಂಖ್ಯೆಯನ್ನ ಪಡೆದಿರಬೇಕು. ಸೊ ಇದು ಎರಡೇ ವಿದ್ಯಾರ್ಹತೆಗಳು. ಮತ್ತೆ ಇನ್ನೊಂದು ಅಂತಂದ್ರೆ ಅವ್ರಿಗೆ ಅರ್ಹರಾಗಿದ್ರು ಕೂಡ ಅವರ ಖಾತೆಗೆ ಸರಿಯಾಗಿ ವಿದ್ಯಾರ್ಥಿ ವೇತನ ವರ್ಗಾವಣೆ ಆಗಿರ್ಬೇಕು ಅಂದ್ರೆ ಅವರ ಬ್ಯಾಂಕ್ ಖಾತೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆ ಆಗಿ ಎನ್ಪಿಸಿಐ ಮ್ಯಾಪಿಂಗ್ ಕಡ್ಡಾಯ ಆಗಿರಬೇಕು. ಇದನ್ನ ವಿದ್ಯಾರ್ಥಿಗಳು, ನಾನು ಈಗಾಗಲೇ ಹೇಳಿದಾಗೆ, ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಖಾತ್ರಿಪಡಿಸ್ಕೋಬಹುದು. ನೋಡ್ಬಿಟ್ಟು ಅಲ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಆಧಾರ್ ಸಂಖ್ಯೆಯನ್ನು ಹಾಕಿದ್ರೆ ಅವರ ಖಾತೆ ಸಂಖ್ಯೆ ಆಧಾರ್ನೊಂದಿಗೆ ಜೋಡಣೆ ಆಗಿದೆಯಾ ಇಲ್ವೇ ಅನ್ನೋದನ್ನ ಖಾತ್ರಿಪಡಿಸ್ಕೋಬಹುದು. ಒಂದು ಸಮಯ ಆಗಿಲ್ಲ ಅಂದ್ರೆ ಬ್ಯಾಂಕ್ ವ್ಯವಸ್ಥಾಪಕರನ್ನ ಸಂಪರ್ಕ ಮಾಡಿ ಅವರ ಖಾತೆಯನ್ನ ಜೋಡಣೆ ಮಾಡಿಸಬೇಕಾಗತ್ತೆ. ಅಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ. ಹೌದು, ಅದಕ್ಕೆ ಮ್ಯಾಪಿಂಗ್ ಆಗಿರಬೇಕು, ಅಲ್ಲಿ ಅದು ಗುರುತಿಸಲ್ಪಟ್ಟಿರಬೇಕು. ಇದು ಮುಖ್ಯವಾದ ಒಂದು ಅಂಶ ಅಂತ ಹೇಳ್ಬೋದು. ಸೊ ಎಲ್ಲಾ ವಿದ್ಯಾರ್ಥಿಗಳು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಥವಾ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಎರಡು ಹಂತದಲ್ಲಿ ಅರ್ಜಿ ಸಲ್ಲಿಕೆ ಇದೆ. ಮೊದಲನೇ ಹಂತದಲ್ಲಿ ಖಾತೆ ಸೃಜನೆ ಮಾಡಿಕೊಳ್ಳುವಂತದ್ದು, ಎರಡನೇ ಹಂತದಲ್ಲಿ ಅವರ ಶೈಕ್ಷಣಿಕ ವಿವರಗಳನ್ನ ದಾಖಲೆ ಮಾಡುವಂತದ್ದು. ಸೊ ಈ ಒಂದು ಪೋರ್ಟಲ್ ನಲ್ಲಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಪ್ರತ್ಯೇಕವಾಗಿ ಕಚೇರಿಗಳಿಗೆ ಬಂದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಇದರಲ್ಲಿ ಇರೋದಿಲ್ಲ. ಅಂದ್ರೆ ಈಗ ಮುಖ್ಯವಾಗಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ಈಗ ಪಿಯುಸಿ ಹಾಗೂ ಅದರಕ್ಕಿಂತ ಹೆಚ್ಚಿನ ಶೈಕ್ಷಣಿಕ ವರ್ಗದಲ್ಲಿ ಪ್ರವೇಶ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಈಗ ಅರ್ಜಿಗಳನ್ನು ಸಲ್ಲಿಸಬಹುದು. ಹೌದು. ಈಗ ಮತ್ತೊಂದು ದೂರವಾಣಿ ಕರೆ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ, ಕೌಶಿಕ್ ಅಂತ ಸರ್. ಕೌಶಿಕ್ ಅವರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ? ಹಲೋ, ಹೇಳಿ ಕೌಶಿಕ್ ಅವರೇ. ಸರ್, ನಾನು ಇದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ ಹೋಗ್ತಿದ್ದೀನಿ. ಅದೇ ಸೈಬರ್ ಝೋನ್ ಅಲ್ಲಾಗ್ಲಿ ಕಾಲೇಜ್ ಅಲ್ಲಾಗ್ಲಿ ಎಲ್ಲಿ ಅಪ್ಲೈ ಮಾಡಕ್ ಆಗ್ತಿಲ್ಲ, ಸರ್ವರ್ ಎರರ್ ಬರ್ತಿದೆ, ಅದು ಇದು ಅಂತ ತುಂಬಾ ಪ್ರಾಬ್ಲಮ್ ಆಗ್ತಾರೆ. ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕೌಶಿಕ್? ಬಿಎಸ್ಸಿ ನರ್ಸಿಂಗ್. ಬಿಎಸ್ಸಿ ನರ್ಸಿಂಗ್ ಮಾಡ್ತಾ ಇದ್ದಾರಾ? ಹಾ, ಬಿಎಸ್ಸಿ ನರ್ಸಿಂಗ್. ನಿಮ್ಮ ತಂದೆಯವರು ರೈತರ? ರೈತರಾಗಿದ್ದಾರೆ. ಇಲ್ಲ ಕೌಶಿಕ್ ಅವರೇ, ತಾವು ಅರ್ಜಿ ಸಲ್ಲಿಸಬಹುದು. ಎಲ್ಲಾ ಕಡೆ ಅಂತಂದ ಅರ್ಜಿ ಸಲ್ಲಿಸುವಾಗ ತಾತ್ಕಾಲಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಸರ್ವರ್ ಎರರ್ ಅನ್ನೋಂತಹ ಒಂದು ತಾಂತ್ರಿಕ ತೊಂದರೆ ಕಂಡು ಬರಬಹುದು. ಬಟ್ ಸ್ವಲ್ಪ ಸಮಯದ ನಂತರ ತಾವು ಪ್ರಯತ್ನ ಮಾಡಿ ಖಂಡಿತವಾಗ್ಲಿ, ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿದರೆ ತಾವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇನ್ನೊಂದು ಡೌಟ್ ಇತ್ತು. ನಾರ್ಮಲ್ ಆಗಿ ಸ್ಟೇಟ್ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಅದು ಅಪ್ಲೈ ಮಾಡಕ್ ಬರಲ್ವ ಮೇಡಮ್? ಅಲ್ಲ, ನೀವು SSP ನಲ್ಲೇ ಅಪ್ಲೈ ಮಾಡಬೇಕು, ಬೇರೆ ಯಾವುದು ಎಕ್ಸ್ಟ್ರಾ ಅಪ್ಲಿಕೇಶನ್ ಇಲ್ಲ. ಅದೇ ಪೋರ್ಟಲ್ ಅಲ್ಲೇ ಮಾಡಬೇಕು. ಪೋರ್ಟಲ್ ಅಲ್ಲಿ? ಹೌದು. ಓಕೆ ಸರ್, ಓಕೆ, ಥ್ಯಾಂಕ್ಸ್. ಧನ್ಯವಾದಗಳು. ಮತ್ತೊಂದು ದೂರವಾಣಿ ಕರೆದೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಇಲ್ಲಿ ಕಲ್ಪಿ ಪರಿಶ್ರಮ ಕ್ಷೇತ್ರ ಮಂಗಳೂರಿಂದ ಮಾತಾಡ್ತಿದ್ದೀನಿ. ಪ್ರಶ್ನೆ ಕೇಳಿ. ಹರೇ ಕೃಷ್ಣ, ನಮಸ್ಕಾರ ಮೇಡಮ್ ಅವರೇ. ಇದು ನಮ್ ಪ್ರಶ್ನೆ ಏನಂದ್ರೆ, ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ. ಏನಂದ್ರೆ, ಈ ನಮ್ದು ಈ ಬೇಕಾದವರು ಒಬ್ರು ಈ ಗುರುಕುಲದಲ್ಲಿ ಓದ್ತಿದ್ದಾರೆ, ಇಸ್ಕಾನ್ ಗುರುಕುಲ ಇದೆ, ವೃಂದಾವನದಲ್ಲಿ ಇದೆ, ಮಾಯಾಪುರಲ್ಲಿ ಇದೆ, ಮಂಗಳದಲ್ಲಿ, ಮತ್ತೆ ಸುಮಾರು ಕಡೆ ಇದೆ. ಅದರಲ್ಲಿ ಓದುವವರಿಗೂ ಇದರಲ್ಲಿ ಏನಾದ್ರು ಸ್ಕಾಲರ್ಶಿಪ್ ಸಿಗುತ್ತಾ ರೈತರ ಮಕ್ಕಳಿಗೆಲ್ಲ? ಇಲ್ಲ, ಇದು ಸರ್ಕಾರಿ ಆದೇಶದ ಪ್ರಕಾರ ಕರ್ನಾಟಕದ ರಾಜ್ಯದಲ್ಲಿ ನೋಂದಾಯಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವಂತಹ ರೈತರ ಮಕ್ಕಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ಸಿಗುತ್ತೆ. ಹೌದು, ಅದು ಬೇರೆ ಕಡೆ ಓದ್ತಿದ್ರು ಔಟ್ ಆಫ್ ಸ್ಟೇಟ್? ಇಲ್ಲ, ಅದನ್ನೇ ಹೇಳಿದ್ದು, ಕರ್ನಾಟಕದ ರಾಜ್ಯದಲ್ಲಿ ನೋಂದಾವಣೆ ಆಗಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಪಡೀತಾ ಇರಬೇಕು. ಕರ್ನಾಟಕದ ಒಳಗೆ ಮಾತ್ರ ಅಲ್ವಾ? ಹೌದು, ಕರ್ನಾಟಕದಲ್ಲಿ ಇರುವಂತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಾತ್ರ ಅವರು ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು. ಈಗ ಮುಖ್ಯವಾಗಿ ಇದಕ್ಕೆ ಕೊನೆ ದಿನಾಂಕ ಅಂತ ಏನಿರೋದಿಲ್ವಾ? ಇಲ್ಲ, ಇದೇ ವರ್ಷ ಹೊಸದಾಗಿ ಪ್ರಾರಂಭ ಮಾಡಿರೋದ್ರಿಂದ ಕಾರ್ಯಕ್ರಮ, ಮತ್ತೆ ಎಲ್ಲರಿಗೂ ತಿಳಿದ ಹಾಗೆ ಕೋವಿಡ್ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ವರ್ಷ ಸ್ವಲ್ಪ ಏರುಪೇರು ಆಗಿರೋ ಹಿನ್ನೆಲೆಯಲ್ಲಿ ಸೊ ನಾವು ಯಾವುದೇ ಕೊನೆ ದಿನಾಂಕ ಅಂತ ಈ ವಿದ್ಯಾರ್ಥಿ ವೇತನ ಸಲ್ಲಿಕೆಗೆ ನಿಗದಿ ಮಾಡಿರೋದಿಲ್ಲ. ಈಗ ಇನ್ನೊಂದು ದೂರವಾಣಿ ಕರೆದೆ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಅಮರ್ ನಾರಾಯಣ ಸ್ವಾಮಿ ಅಂತ. ಸರ್, ಅಮರ್ ನಾರಾಯಣ ಸ್ವಾಮಿ ಅವರು, ಪ್ರಶ್ನೆ ಕೇಳಿ. ಜಮೀನು ಇವಾಗ ನನ್ನ ಹೆಸರಲ್ಲಿ ಇದೆ ಸರ್. ಈ ತಮ್ಮನ ಮಕ್ಕಳು ಓದ್ತಾ ಇದಾರೆ. ದೂರವಾಣಿ. ಹಲೋ, ಹೇಳಿ ಹೇಳಿ ಹೇಳಿ. ಹಲೋ, ಇವರ ತಮ್ಮನ ಮಕ್ಕಳು ಹೋಗ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಪ್ರಶ್ನೆ ಕಟ್ ಆಯ್ತು, ಆದ್ರೂ ಕೂಡ ತಮ್ಮ ಪ್ರಶ್ನೆ ನಾನು ಊಹೆ ಮಾಡಿದೀನಿ, ಉತ್ತರ ಹೇಳ್ಬಿಡ್ತೀನಿ. ತಾವು ತಮ್ಮ ತಮ್ಮ ಒಟ್ಟಿಗೆ ಇದ್ದು ಒಂದು ಅವಿಭಕ್ತ ಕುಟುಂಬ ಅಂತ ಪಡಿತರ ಚೀಟಿಯಲ್ಲಿ ದಾಖಲೆ ಆಗಿದ್ರೆ ಸೊ ಅವರಿಗೆ ವಿದ್ಯಾರ್ಥಿ ವೇತನ ಲಭ್ಯ ಆಗತ್ತೆ. ಆದ್ರೆ ಕುಟುಂಬ ದತ್ತಾಂಶದಲ್ಲಿ ತಾವು ಪ್ರತ್ಯೇಕ ಕುಟುಂಬ ಅಂತ ಗುರುತಿಸಿಕೊಂಡಿದ್ರೆ, ತಮ್ಮ ತಮ್ಮನವರ ಹೆಸರಿಗೆ ತಾವು ಜಮೀನನ್ನ ವರ್ಗಾವಣೆ ಮಾಡಿಲ್ಲ ಅನ್ನೋದಾದ್ರೆ ಇದು ವಿದ್ಯಾರ್ಥಿ ವೇತನ ಲಭ್ಯ ಆಗೋದಿಲ್ಲ.